ಕಮಲದೊಳು ನೆಲೆಸಿರು ಹರಿಯೇ, ನಾನಿನಗೇನು ಬೇಡುವುದಿಲ್ಲ. ಚರಣ ಕೆರಗಲಿ ಚಕ್ಷು ಎರಕದಿಂದಲಿ ನಿನ್ನ ನೋಡಲಿ ಹರಿಯೇ, ಶಿರ ನಿನ್ನ ಚರಣ ಕೆರಗಲಿ ಚಕ್ಷು ಎರಕದಿಂದಲಿ ನಿನ್ನ ನೋಡಲಿ ಹರಿಯೇ. ಕರಣ ಗೀತಂಗಳ ಕೇಳಲಿ ನಾಸಿಕ ನಿರುಮಾಲ್ಯಾನು ದಿನ ಕಾಣಿಸಲಿ ಹರಿಯೇ, ನಾ ನಿನಗೇನು ಬೇಡುವುದಿಲ್ಲ. ಎನ್ನ ಹೃದಯ ಕಮಲದೊಳು ನೆಲೆಸಿರು ಹರಿಯೇ, ನಾ ನಿನಗೇನು ಬೇಡುವುದಿಲ್ಲ. ನಾಲಿಗೆ ನಿನ್ನ ಕೊಂಡಾಡಲಿ ಎನ್ನ ತೋಳು ಕರಂಗಳ ಮುಗಿಯಲಿ ಹರಿಯೇ, ನಾಲಿಗೆ ನಿನ್ನ ಕೊಂಡಾಡಲಿ ಎನ್ನ ತೋಳು ಕರಂಗಳ ಮುಗಿಯಲಿ ಹರಿಯೇ. ಕಾಲು ತೀರ್ಥಯಾತ್ರೆಗೆ ಹೋಗಲಿ ಮನ ಬಲ್ಪಿನಿಲ್ ನಿನ್ನ ಸ್ಮರಿಸಲಿ ಹರಿಯೇ, ಕಾಲು ತೀರ್ಥಯಾತ್ರೆಗೆ ಹೋಗಲಿ ಮನ ಬಲ್ಪಿನಿಲ್ದಲಿ ನಿನ್ನ ಸ್ಮರಿಸಲಿ ಹರಿಯೇ. ನಾ ನಿನಗೇನು ಬೇಡುವುದಿಲ್ಲ. ಎನ್ನ ಹೃದಯ ಕಮಲದೊಳು ನೆಲೆಸಿರು ಹರಿಯೇ, ನಾ ನಿನಗೇನು ಬೇಡುವುದಿಲ್ಲ. ನಿನ್ನೊಳು ಮುಳುಗಾಡಲಿ ನಿನ್ನ ಭಕ್ತ ಜನರ ಸಂಗ ದೊರಕಲಿ ಹರಿಯೇ, ಚಿತ್ತ ನಿನ್ನೊಳು ಮುಳುಗಾಡಲಿ ನಿನ್ನ ಭಕ್ತ ಜನರ ಸಂಗ ದೊರಕಲಿ ಹರಿಯೇ. ವೃತ್ತಿ ತತ್ವಯೋಗಾಭ್ಯಾಸಕ್ಕಾಗಲಿ ರಂಗ ವಿಠಲ ನಿನ್ನ ದಯವಾಗಲಿ ಹರಿಯೇ, ವೃತ್ತಿ ತತ್ವಯೋಗಾಭ್ಯಾಸಕ್ಕಾಗಲಿ ರಂಗ ವಿಠಲ ನಿನ್ನ ದಯವಾಗಲಿ ಹರಿಯೇ. ನಾ ನಿನಗೇನು ಬೇಡುವುದಿಲ್ಲ. ಎನ್ನ ಹೃದಯ ಕಮಲದೊಳು ನೆಲೆಸಿರು ಹರಿಯೇ, ನಾ ನಿನಗೇನು ಬೇಡುವುದಿಲ್ಲ. ಎನ್ನ ಹೃದಯ ಕಮಲದೊಳು ನೆಲೆಸಿರು ಹರಿಯೇ, ನಾ ನಿನಗೇನು ಬೇಡುವುದಿಲ್ಲ. ನಾ ನಿನಗೇನು ಬೇಡುವುದಿಲ್ಲ. ವಿದ್ಯಾಭೂಷಣ ಹಾಡಿರುವ ಭಕ್ತಿಗೀತೆಯನ್ನು ಕೇಳಿದಿರಿ, ಆಕಾಶವಾಣಿ ಮಂಗಳೂರು. ಕೇಳುಗರೇ, ಇದೀಗ ವಿಶ್ವ ಹೃದಯ ದಿನದ ಸಂದರ್ಭದಲ್ಲಿ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಈ ಹೃದಯ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಂಗ್ಳೂರ್ ಹಾರ್ಟ್ ಸ್ಕ್ಯಾನ್ ಫೌಂಡೇಶನ್, ಬೆಂದೂರು ರಸ್ತೆ, ಮಂಗಳೂರು. ಹೃದ್ರೋಗ ಕಾಯಿಲೆಗೆ ಸಂಬಂಧಪಟ್ಟ ಶ್ರೋತೃಗಳ ನೇರ ದೂರವಾಣಿ ಕರೆಗಳಿಗೆ ಉತ್ತರಿಸುವವರು ಮಂಗಳೂರಿನ ಹಿರಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಕೆ ಮುಕುಂದ್ ಅವರು. ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ಲತೀಶ್ ಪಾಲ್ದನೆ. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 22 11 99 22 22 6 1 1 2 2 2 3 6 1 1, ಎಸ್ಟಿಡಿ ಕೋಡ್ ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000. ಈಗ ನೇರವಾಗಿ ಸ್ಟುಡಿಯೋದತ್ತ. ಕೇಳುಗರೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇಂದು ವಿಶ್ವ ಹೃದಯ ದಿನ. ಈ ಒಂದು ವಿಶೇಷ ದಿನದ ಸಂದರ್ಭದಲ್ಲಿ, ವಿಶ್ವ ಹೃದಯ ದಿನದ ಸಂದರ್ಭದಲ್ಲಿ, ಹೃದಯದ ಆರೋಗ್ಯದ ಬಗ್ಗೆ ಏನೆಲ್ಲ ಕಾಳಜಿ ವಹಿಸಬೇಕು ಮತ್ತು ಇದರ ಮಹತ್ವ ಏನು, ಹೃದಯಕ್ಕೆ ಬರುವಂಥ ಸಾಮಾನ್ಯ ಕಾಯಿಲೆಗಳು ಯಾವುವು, ಇವೆಲ್ಲದರ ಬಗ್ಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೋಸ್ಕರ ನಮ್ಮ ಜೊತೆಗಿದ್ದಾರೆ ಹಿರಿಯ ಹೃದ್ರೋಗ ತಜ್ಞರು, ಹಾಗೆಯೇ ಒಮೆಗಾ ಆಸ್ಪತ್ರೆ ಹಾಗೂ ಮ್ಯಾಂಗ್ಳೂರ್ ಹಾರ್ಟ್ ಸ್ಕ್ಯಾನ್ ಫೌಂಡೇಶನ್ನ ಮುಖ್ಯಸ್ಥರವಾಗಿರುವಂಥ ಡಾಕ್ಟರ್ ಕೆ ಮುಕುಂದ್ ಅವರು. ಡಾಕ್ಟ್ರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಥ್ಯಾಂಕ್ ಯು, ನಮಸ್ಕಾರ. ಡಾಕ್ಟ್ರೇ, ಒಂದು ಕರೆ ಈಗಾಗಲೇ ಬಂದುಬಿಟ್ಟಿದೆ, ಬಹುಶಃ ಅದನ್ನು ತಗೊಂಡು ನಾವು ಕಾರ್ಯಕ್ರಮವನ್ನು ಮುಂದುವರಿಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ ನಮಸ್ತೆ. ತಮ್ಮ ಹೆಸರು ಹೇಳಿ, ಇಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ? ವರಂಗ ರಾಮಣ್ಣ ಅಂತ, ಲತೀಶ್ ಪಾಲ್ದನಿ ಮತ್ತು ಎಲ್ಲ ಆಕಾಶವಾಣಿ ನಮ್ಮ ಮಂಗಳೂರಿಗೆ ಮತ್ತು ಡಾಕ್ಟರ್ಗೆ ನನ್ನ ಧನ್ಯವಾದಗಳು. ಹೇಳಿ ಸರ್, ತಮ್ಮ ಪ್ರಶ್ನೆ. ಡಾಕ್ಟರ್ ನಮಸ್ತೆ. ನಮಸ್ತೆ. ನಾನು ಬ್ಲೈಂಡ್, ನಾನು ವರಂಗದಿಂದ ರಾಮಣ್ಣ ಅಂತ. ಈ ಶುಗರ್ ಇದ್ದವರಿಗೆ, ಜಾಸ್ತಿ ಶುಗರ್ ಇದ್ದವರಿಗೆ ಹೃದಯದ ಇದು ಕಾಯಿಲೆ ಬರುತ್ತೆ ಅಂತ ಹೇಳ್ತಾರೆ, ಹೌದು ಅದು ನಿಜವಾ ನಿಜ ಅಂತ ಸರ್? ನಿಜ, ಒಂದೇ ಉತ್ತರ, ನಿಜ. ಓಕೆ, ನಿಜನಾ? ಹೌದು. ನನಗೆ ಫುಲ್ಲು ಶುಗರ್ ಎಲ್ಲ ಜಾಸ್ತಿ ಉಂಟು ಸರ್. ಹೌದಲ್ಲ, ಕಂಟ್ರೋಲ್ ಮಾಡ್ಕೊಳ್ಳಿ. ಮತ್ತೆ ಬೇರೆ ಎಲ್ಲ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೇವೆ, ಅದನ್ನು ಆದಷ್ಟು ಸೀಮಿತದಲ್ಲಿ ಇಟ್ಕೊಳ್ಬೇಕು. ಅಲ್ಲಿರುವ ಕೆಲವು ಬ್ಲಡ್ ಟೆಸ್ಟ್ ಬೇಕಾಗ್ತದೆ. ಇನ್ನು ಮುಂದಕ್ಕೆ ಬೇಕಿದ್ರೆ ಇನ್ನೊಂದು ಹೊಸ ಟೆಸ್ಟ್ ಇದೆ, ಇಮೇಜಿಂಗ್ ಬೈ ಕ್ಯಾಲ್ಶಿಯಂ ಸ್ಕೋರ್ ಅಂತೇಳಿ. ಅದು ಕ್ಯಾಲ್ಶಿಯಂ ಅಂದರೆ ರಕ್ತ ಟೆಸ್ಟ್ ಅಲ್ಲ, ಅದು ಅದು ಮಲ್ಟಿ ಡಿಟೆಕ್ಟರ್ ಸಿ ಟಿ ಸ್ಕ್ಯಾನ್ ಅಂತೇಳಿ. ಅದರಲ್ಲಿ ಗೊತ್ತು ಮಾಡಿದರೆ ಅದಕ್ಕೆ ಬೇಕಾದಂಥ ಪರಿಹಾರ ಮದ್ದಿನಲ್ಲೇ ಹುಡುಕಿ ಮುಂದುವರಿಬಹುದು. ಹೌದು. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ರಾಮಣ್ಣ ಅವರೇ. ಡಾಕ್ಟ್ರೇ, ಅವರು ಕ್ಯಾಲ್ಶಿಯಂ ಸ್ಕೋರ್ ಬಗ್ಗೆ ಹೇಳಿದ್ರು, ಇದ್ರ ಬಗ್ಗೆ ಮಾತಾಡುವ. ಅದಕ್ಕಿಂತ ಮುಂಚೆ ಈ ವಿಶ್ವ ಹೃದಯ ದಿನ, ಇದರ ಒಂದು ಮಹತ್ವ ಏನು ಡಾಕ್ಟ್ರೇ? ಯಾಕೆ ಒಂದು ಇದಕ್ಕೋಸ್ಕರ ಒಂದು ದಿನವನ್ನು ನಾವು ಮೀಸಲಿಡಬೇಕಾಗಿದೆ ಇವತ್ತು? ಇದು ಕೆಲವು ಇದಕ್ಕೆ ಇಶ್ಯೂಸಿಗೆ ಈಗ ಹೃದಯ ದಿನ ಹಾಗೆ ಹಲವಾರು ದಿನಗಳನ್ನು ಸೀಮಿತವಾಗಿ ಇಟ್ಕೊಂಡಿದ್ದಾರೆ. ಈಗ ಅಂತೇಳಿದರೆ ಹೈಲೈಟ್ ಮಾಡಲಿಕ್ಕೆ, ಇರುವ ಸಮಸ್ಯೆಯನ್ನು ನಮ್ಮ ಮುಂದೆ ತಂದು ತೋರಿಸಲಿಕ್ಕೆ ಒಂದು ವಿಧಾನ. ಮತ್ತು ಹಾರ್ಟಿನ ಬಗ್ಗೆ ಈ ಪ್ರತ್ಯೇಕ ದಿವಸ ಅಂತ ಇದೇನಿಲ್ಲ. ಸೆಪ್ಟೆಂಬರ್ ಅಂತೂ ಒಂದು ದಿವಸ ವರ್ಷದಲ್ಲಿ ಹುಡುಕಿ ಕಂಡು ಫಿಕ್ಸ್ ಮಾಡಿದ್ದು ಇದು ಸೆಪ್ಟೆಂಬರ್. ಡಾಕ್ಟರ್, ಈಗ ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಡಾಕ್ಟರ್ಗೂ, ನಮಸ್ತೆ ಆಕಾಶವಾಣಿಗೂ, ಧನ್ಯವಾದಗಳು. ಸರ್, ತಮ್ಮ ಹೆಸರು ಹೇಳಿ, ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ? ಸರಿ, ಈಗ ಹಾರ್ಟ್ ಅಟ್ಯಾಕ್ ಆಗ್ತದಲ್ಲ ಈಗ ತುಂಬಾ, ಈಗ ಈಗಿನ ಒಂದು ಪರಿಸ್ಥಿತಿ ನೋಡುವಾಗ ಸಣ್ಣ ಸಣ್ಣ ಮಕ್ಕಳಿಗೆ ಕೂಡ ಹೃದಯಾಘಾತ ಅಂತ ಆಗ್ತದೆ. ಅದು ಆಗಲಿಕ್ಕೆ ಯಾವ ಕಾರಣದಿಂದ ಆಗುತ್ತೆ ಸರ್? ಅದು ಆನ್ಸರ್, ಅದಕ್ಕೆ ನಿಮ್ಮ ಇದು ಆನ್ಸರ್ ತುಂಬ ಉದ್ದ ಇದೆ. ಒಟ್ಟಿನಲ್ಲಿ ಅಂತ ಹೇಳಿದರೆ ಅದಕ್ಕೆ ಹೇಳೋದು, ಪ್ರಾಯದಾಗ ರಿಸ್ಕ್ ಫ್ಯಾಕ್ಟರ್ಸ್ ಅಂತಿದೆ. ಕುಲಂಕೋಶವಾಗಿ ಹೇಳೋದಾದರೆ ಒಂದು ಡಯಾಬಿಟಿಸ್, ಸಣ್ಣ ಶಾಲೆಗೆ ಹೋಗುವ ಮಗು ಕೂಡ ಅಲ್ಲ, ಅದು ಹೇಳ್ತೇನೆ. ಇದು ಹಾರ್ಟ್ ಅಟ್ಯಾಕ್ ಅಂತ ಹೇಳಿದರೆ, ಇದು ಹಾರ್ಟಿಗೆ ರಕ್ತ ಚಲನೆ ಒಂದು ನಾಳದಲ್ಲಿ ಬಂದಾದರೆ ಅಟ್ಯಾಕ್ ಅಂತ ಬರುತ್ತೆ, ನೋವು ಬರೋದು. ಆಮೇಲೆ ಅದರ ಪರಿಣಾಮ ಕೆಲವಾರಿದೆ, ಕೆಲವು ಹಾರ್ಟ್ಗಳು ನಿಂತೆ ಹೋಗ್ತದೆ ಅಷ್ಟೊತ್ತಿಗೆ. ಇದು ಸಡನ್ ಆಗಿ ತೀರ್ಕೊಳ್ಳೋದು ಅದಲ್ಲ, ಅದಕ್ಕೆ ಮೊದಲೇ ಗೊತ್ತು ಮಾಡಿ ಕೇಳಿ ಕೇಳಿ ಅದೇ ನಾನು ಹೇಳೋದು, ಮೊದಲೇ ಗೊತ್ತು ಮಾಡಿ ಅದಕ್ಕೆ ಬೇಕಾದ ಈ ಮುಂಜಾಗ್ರತೆ ಮಾಡಿಕೊಳ್ಳೋದು ಮಾಡ್ಕೊಳ್ಬೋದು. ಆದರೆ ಅದರ ಮಟ್ಟಿಗೆ ಒಂದು ಚೆಕಪ್ ಅಂತಾಗಬೇಕು. ಪ್ರಾಯದವರಿಗೆ ಒಂದು ಕ್ಯಾಲ್ಶಿಯಂ ಸ್ಕೋರ್ ಅಂತಿದೆ, ಅದು ಮಾಡಿಸ್ಕೊಡ್ಬೋದು. ಚಿಕ್ಕವರಿಗೂ ಕೆಲವು ಸರ್ತಿ ಇ ಸಿ ಜಿಯಲ್ಲಿ ವ್ಯತ್ಯಾಸ ಗೊತ್ತಾಗ್ತದೆ. ಚಿಕ್ಕವರಿಗೆ ಕಾರಣ ಬೇರೆ ಬೇರೆ ಇರ್ಬೋದು, ಹಾರ್ಟ್ ಅಟ್ಯಾಕ್ ಅಂತಲ್ಲ. ಅದು ಚಿಕ್ಕವರು ಈ ಸಡನ್ನಾಗಿ ತೀರ್ಕೊಳ್ಳೋದು, ಫುಟ್ಬಾಲ್ ಗ್ರೌಂಡಲ್ಲಿ ಆಟ ಆಡೋ ತೀರ್ಕೊಳ್ಳೋದು, ಅದಕ್ಕೆಲ್ಲ ಬೇರೆ ಬೇರೆ ಕಾರಣ ಸಣ್ಣ, ಅದು ಅಪರೂಪದ್ದು. ಆದರೆ ಇಷ್ಟು ಪಾಪ್ಯುಲೇಷನ್ ಇರುವಾಗ ಅದು ನಮಗೆ ಸಾಮಾನ್ಯ ಅಂತ ಕಾಣ್ತದೆ ಸಣ್ಣ ಪ್ರಾಯದಲ್ಲಿ, ಬಟ್ ಹೆಚ್ಚಿನವರಿಗೆ ಬೇರೆ ಬೇರೆ ಕಾರಣಗಳು ಇರ್ತವೆ. ರಕ್ತದ ನಾಳದಲ್ಲಿ ಅಡಚಣೆ ಬಂದು ಬರೋದು ಸಾಧಾರಣ ಒಂದು 30 ವರ್ಷ ಪ್ರಾಯದ ನಂತರ. ಒಂದು ಒಟ್ಟಿನಲ್ಲಿ ಅದನ್ನು ಪರೀಕ್ಷಿಸಿದರೆ ಅದಕ್ಕೆ ಬೇಕಾದಂಥ ಮುಂಜಾಗ್ರತೆ ಮಾಡ್ಕೊಳ್ಬೋದು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಡಾಕ್ಟರ್. ಈಗ ಈ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ರು, ಈ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದಾಗ ಏನಾದರೂ ಮುನ್ಸೂಚನೆಗಳು ಸಿಗ್ಕೊಡುತ್ತಾ ದೇಹ ಏನಾದರೂ? ಅದೇ ಸಮಸ್ಯೆ ಇರೋದು, ಹೆಚ್ಚಿನ ಅರ್ಧಾಂಶಕ್ಕಿಂತ ಹೆಚ್ಚು ಅದರ ಯಾವ ರೀತಿಯ ಮುನ್ಸೂಚನೆಯೂ ಇರುವುದಿಲ್ಲ. ಹಾಗಿರುವಾಗ ಇದರ ಮಟ್ಟಿಗೆ ನಮಗೆ ಬರುವಂಥ ರಿಸ್ಕ್ ಉಂಟಾ ಅಂತ ಗೊತ್ತು ಮಾಡಲಿಕ್ಕೆ ಇದೆಲ್ಲ ನಾವು ಹುಡುಕೋದು. ಇದರಲ್ಲಿ ಟೆಸ್ಟ್ ಎಲ್ಲ ಮೊದಲು ಇದ್ದದ್ದು ECG ಮಾತ್ರ, ಆಮೇಲೆ ಬಂತು ಟ್ರೆಡ್ಮಿಲ್ ಟೆಸ್ಟ್ ಅಂತ ಬಂತು, ಆಮೇಲೆ ಎಕೋಕಾರ್ಡಿಯೋಗ್ರಫಿ ಬಂತು. ಇದೆಲ್ಲ ಬೆಳವಣಿಗೆ ಮೇಲೆ ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಬಂತು. ಯಾವಂದರೆ ಡಿಟೆಕ್ಷನ್, ಅರ್ಲಿ ಡಿಟೆಕ್ಷನ್ ಪ್ರೋಗ್ರಾಮ್ ಅಂತೆ. ಇವತ್ತಿಗೆ ನಾನು ಪುನಃ ಹೇಳಿದ ಅರ್ಲಿ ಡಿಟೆಕ್ಷನ್ ಅಂದರೆ ಇದು ಹಾರ್ಟಿನ ರಕ್ತನಾಳದಲ್ಲಿ ಅಡಚಣೆ ಕಂಡುಹಿಡಿಬೇಕಾದ ಸುಲಭ ವಿಧಾನ ಅಂತೇಳಿದರೆ ಕೊರೋನರಿ ಕ್ಯಾಲ್ಶಿಯಂ ಇಮೇಜಿಂಗ್ ಆ್ಯಂಡ್ ಸ್ಕೋರ್ ಕ್ಯಾಲ್ಕುಲೇಷನ್ ಅಂತೇಳಿ. ಏನಿದು ಡಾಕ್ಟರ್, ಹೇಗೆ ಇದನ್ನು ಮಾಡಲಾಗುತ್ತೆ? ಇದು ಇದು ಕ್ಯಾಲ್ಶಿಯಂ ಅಂದರೆ ರಕ್ತ ಟೆಸ್ಟ್ ಅಲ್ಲ, ಇದು ಇದು ಒಂದು ಸೊಫಿಸ್ಟಿಕೇಟೆಡ್ ಅಂದರೆ ಅತ್ಯಾಧುನಿಕ CT ಸ್ಕ್ಯಾನ್, ಮಲ್ಟಿ ಡಿಟೆಕ್ಟರ್ CT ಸ್ಕ್ಯಾನ್ ಅಂತ ಇದೆ. ಅದು ಈ ಸಾಧಾರಣ CT ಸ್ಕ್ಯಾನಿಂಗಿಂತ 4 ಪಟ್ಟು ಅದರ ಪವರ್, ಅದಕ್ಕೆ ಖರ್ಚು ಅಷ್ಟೇ 4 ಪಟ್ಟು. ಅದನ್ನು ಅಳವಡಿಸಿ ಈ ಮೂವಿಂಗ್ ಸ್ಟ್ರಕ್ಚರ್, ಹಾರ್ಟ್ ಯಾವಾಗಲೂ ಅಲ್ಲಾಡ್ತಾ ಇರ್ತದೆ, ಈ ಸೂಕ್ಷ್ಮ ರಕ್ತನಾಳವನ್ನು ಇಮೇಜ್ ಮಾಡಲಿಕ್ಕೆ ಇಂಥ ಒಂದು ಟೆಕ್ನಾಲಜಿ ಬಂದಿದೆ. ಅದರಿಂದ ಈ ಸೂಕ್ಷ್ಮದ ಈ ಪ್ರಾರಂಭದಲ್ಲೇ ಈ ಬ್ಲಾಕನ್ನು ಅದು ಗೊತ್ತು ಮಾಡ್ತದೆ. ಗೊತ್ತು ಮಾಡಿದರೆ ಈ ನೋವು ಬರೋ ಮೊದಲೇ, ನೋವು ಬರೋದು ಸಾಧಾರಣ 3/4 ಅದು ಸಫರ್ ಆದಮೇಲೆ, ಬ್ಲಾಕ್ ಆದಮೇಲೆ, ಇದು ಮೊದಲೇ ಗೊತ್ತು ಮಾಡಿ ಅದನ್ನು ಬೆಳೆಯದಾಗಿ ನೋಡ್ಕೊಳ್ಳಲಿಕ್ಕೆ ಔಷಧಿ. ಇದರ ವಿಧಾನ ಸಿಂಪಲ್, ಕ್ಯಾಲ್ಶಿಯಂ ಇಮೇಜಿಂಗ್ ಅಂತ ಹೇಳಿದರೆ ಒಂದು 10 ಸೆಕೆಂಡಲ್ಲಿ ನಡೆಯುವಂಥ ಒಂದು ಕೆಲಸ, ಅಡ್ಮಿಷನ್ ಅಂಥದ್ದು ಏನಿಲ್ಲ. ಆಂಜಿಯೋಗ್ರಾಮ್ ಅಂದರೆ ಅದು ಬೇರೆಯೇ ಪ್ರಕ್ರಿಯೆ, ಇನ್ವೇಸಿವ್ ಅಂತೇಳಿ ಅಂದರೆ ಇದು ಕ್ಯಾಥೆಟ್ರನ್ನು ಮೇಲೆ ಹಾಯಿಸಿ ಅದರ ಪರಿಶೋಧನೆ ಮಾಡೋದು ಕ್ಯಾಟ್ ಲ್ಯಾಬಲ್ಲಿ. ಇದು ಔಟ್ ಪೇಷಂಟ್ ಆಗಿ ಸರಿ ಅಡ್ಮಿಷನ್ ಅಂಥದ್ದಿಲ್ಲ, ಸಿಂಪ್ಲಿ ಒಂದು ಫೋಟೋ ತೆಗೆದಾಗೆ ಅದರಲ್ಲಿ ಬೇಕಾದಂಥ ಮಾಹಿತಿ ಸಿಗ್ತದೆ, ಅದರ ಪ್ರಕಾರ ನಾವು ಮದ್ದಿನಲ್ಲಿ ಇನ್ನು ಮುಂದುವರೆಯದ ಹೆಚ್ಚಾಗದಾಗೆ ನೋಡ್ಕೊಳ್ಳೋದು. ಡಾಕ್ಟರ್, ಈಗ ಮತ್ತೊಂದು ಕರೆ ಇದೆ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಹೇಳಿ ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಗಣೇಶ್ ಅಂತ, ಪುತ್ತೂರಿಂದ. ಹೇಳಿ ಸರ್. ಅಲ್ಲ ಸರ್, ನಮಗೆ ಕಾರ್ ಊಟ ಬರೋ ಸರ್, BP ಸ್ವಲ್ಪ ಉಂಟು ಸರ್. ಅದು ಅಲ್ಲ, ಅದು ಯಾವುದಕ್ಕೂ ಒಂದೇ ಒಂದು ಅಂತ ಹೇಳಿದರೆ BP ಸರಿಯಾಗಿ ಕಂಟ್ರೋಲ್ ಮಾಡ್ಕೊಳ್ಬೇಕು. ಕೆಲವರಿಗೆ BP ಟ್ಯಾಬ್ಲೆಟಲ್ಲೇ ಈ ಊತ ಬರ್ತದೆ ಒಂದು, ಇನ್ನೊಂದು ಅಂತ ಹೇಳಿದರೆ ಕಿಡ್ನಿಗೆ ಸಮಸ್ಯೆ ಬಂದರೆ ಅದು ಅದಕ್ಕೆ ಸೇರ್ತದೆ, ಈ ಊತಕ್ಕೆ ಕಾರಣ ಆಗ್ತದೆ. ಅದು ಬಿಡಿ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, TBಯಲ್ಲಿ ಕಾಲು ಊತ ಬರೋದಿಲ್ಲ. ಅದೇ ಸ್ವಲ್ಪ ಸಮಸ್ಯೆ ಅಂದ್ರೆ ಅದೇ ನಡಿಲಿಕ್ಕೆ ಬಾರಿ ಕಷ್ಟ ಸರ್. ನೀವು ಅಲ್ಲ, ನೀವು ಯಾವುದಕ್ಕೂ ಪರೀಕ್ಷೆ ಮಾಡಿ ಅದ್ರ ಮಟ್ಟಿಗೆ ಇಲ್ದಿರೆ ರಿಪೋರ್ಟ್ ಯಾರಾದರೂ ಕೊಟ್ಟು ಕಳಿಸಿದ್ರು ಅಡ್ಡಿಯಿಲ್ಲ, ನೀವು ಇಲ್ಲಿ ಬರಲಿಕ್ಕೆ ಆಗದಿದ್ರೆ ಬಂದರೆ ಉತ್ತಮ, ಅದ್ರ ಮಟ್ಟಿಗೆ ನಿಮಗೆ ಹೆಚ್ಚು ಮಾಹಿತಿ ಸಿಗಬೇಕಿದ್ರೆ. ಅಲ್ಲ ಸರ್, ಇಲ್ಲಿ ನಮಗೆ ಅಜಯ್ ಡಾಕ್ಟರ್ ಅಂತ ಅವ್ರು ಹೇಳಿದ್ರೆ ಅವ್ರಿಗೆ ಆಪರೇಷನ್ ಮಾಡಬೇಕಂತ ಹೇಳಿದ್ರೆ ಕಾಲ್ ಉಂಟು ಅದಕ್ಕೆ. ಆದರೆ ನಿಮ್ಮ ಸಮಸ್ಯೆ ಹಲವು ಇರ್ಬೋದು, ಶುಗರ್ ಉಂಟಾ ನಿಮಗೆ? ಶುಗರ್ ಇಲ್ಲ ಸರ್, BP ಮಾತ್ರ. ಸರಿ ಸರಿ ಸರಿ, ಯಾವುದಕ್ಕೂ ಅದಕ್ಕೆ ಪರಿಹಾರ ಇದೆ. ಅವ್ರ ಹತ್ರ ಸ್ವಲ್ಪ ಮುಂದುವರಿಲಿ ಕೇಳಿ, ಟೆಸ್ಟ್ ಏನಾದರೂ ಟೆಸ್ಟ್ ಬೇಕಾದ ಮಾಡಿಸ್ಕೊಂಡು ಅಲ್ಲಿರಿ, ಇಲ್ಲಿ ಬರಬೇಕು. ಯಾವ ಕೆಲಸ ಮಾಡಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಅದೇ ಅದೇ, ಒಂದೇ ಇಲ್ಲಿ ಬರಬೇಕು. ಓಕೆ, ಧನ್ಯವಾದಗಳು ಸರ್. ಮತ್ತಷ್ಟು ಕರೆಗಳಿವೆ. ಹಲೋ. ಹಲೋ, ನಮಸ್ತೆ. ನಮಸ್ತೆ, ನಾನು ಜಸಿಂತಾ ಶಿರುವ, ಉಡುಪಿ ಡಿಸ್ಟ್ರಿಕ್ಟ್ ಇಂದ ಮಾತಾಡುವುದು. ಹೇಳಿ ಮೇಡಮ್. ಡಾಕ್ಟರ್ ಜೊತೆ ಮಾತಾಡಬಹುದಾ? ನಮಸ್ತೆ ಡಾಕ್ಟರ್. ನಮಸ್ತೆ ಡಾಕ್ಟರ್. ಇತ್ತೀಚಿನ ದಿನಗಳಲ್ಲಿ ಯುವ ಜನರು ಹೃದಯಾಘಾತಕ್ಕೆ ಬಲಿಯಾಗುವುದು ಕೇಳಿ ಬರ್ತಾ ಇದೆ, ಇದಕ್ಕೆ ಮುಖ್ಯ ಕಾರಣವೇನೆಂದು ಹೇಳಬಹುದಾ? ಅಲ್ಲ, ರಿಸ್ಕ್ ಫ್ಯಾಕ್ಟರ್ಸ್ ಅಂತೇಳಿ ಹೆಚ್ಚಿದ್ರೆ ಅಂತ ಚಾನ್ಸಸ್ ಹೆಚ್ಚು. ರಿಸ್ಕ್ ಫ್ಯಾಕ್ಟರ್ ಅಂದ್ರೆ ಹಲವಾರು ಇದೆ, ಸ್ಮೋಕಿಂಗ್ ಇರ್ಬೋದು, ಅಥವಾ ಕೆಲವು ಸರ್ತಿ ಡ್ರಗ್ಸ್ ಇರ್ಬೋದು, ಅದಲ್ಲದೆ ಡಯಾಬಿಟಿಸ್ ಇದ್ದವರಿಗೆ ಸಣ್ಣ ಪ್ರಾಯದವ್ರಿಗೆ ಬರೋದು ಅಂತ ಹೇಳಿದರೆ ಇದು ಅವರಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದರೆ ಅದ್ರ ಮಟ್ಟಿಗೆ ಅವರು ಯಾವ ಗಮನವೂ ಕೊಡದೆ ಮತ್ತು ಈ ಆಹಾರದಲ್ಲಿ ಅಂಥದ್ದು ಏನು ಗಮನ ಕೊಡದೆ ಹಾಗೆಲ್ಲ ಕಾರಣದಿಂದ ಮತ್ತೆ ಸ್ಟ್ರೆಸ್ ಅಂತೇಳಿ ಸ್ಟ್ರೆಸ್ ಹೌದು ಅದೆಲ್ಲ ಯಾವುದು ದುಶ್ಚಟಗಳಿಂದಲೂ ಬರಬಹುದು ಹೌದು ದುಶ್ಚಟ ಖಂಡಿತ ದುಶ್ಚಟ ಒಂದು ಕಾರಣ ಹೌದು ಅದು ಓಕೆ ಡಾಕ್ಟರ್ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಮೇಡಂ ಕರೆ ಮಾಡಿದ್ದಕ್ಕಾಗಿ ಈಗ ಮತ್ತೊಂದು ಕರೆ ಇದೆ ಹಲೋ ಹಲೋ ನಮಸ್ತೆ ನಮಸ್ತೆ ಅಲ್ಲ ನಾನು ನಮಸ್ತೆ ಡಾಕ್ಟರ್ ನಮಸ್ತೆ ಕಡೆಯಿಂದ ದಾಮೋದರ ಅಂತ ಮಾತಾಡ್ತಿದ್ದೆ ಹೇಳಿ ಹೇಳಿ ಹೃದಯ ರೋಗಿಗಳಿಗೆ ಆಹಾರ ಬಗ್ಗೆ ಯಾವ ರೀತಿ ನಾವು ವಿಚಾರವನ್ನು ಸರ್ ಒಂದು ಮತ್ತೊಂದು ಹೇಳ್ತಾರೆ ಈ ಸಂಗೀತ ಕೇಳುವುದರಿಂದ ಹೃದಯಕ್ಕೆ ಒಳ್ಳೆಯದು ಅಂತ ಹೌದೌದು ಹೌದು ಶಾಸ್ತ್ರೀಯ ಸಂಗೀತ ಪ್ರತ್ಯೇಕ ಅಂತ ಹೇಳ್ಬೋದು ಇನ್ನೊಂದು ಅಂತ ಹೇಳಿದ್ರೆ ನೀವು ಯಾವ್ದು ಕೇಳಿದ್ದು ಅಲ್ಲ ಆಹಾರ ಪದ್ಧತಿ ಅದೆಲ್ಲ ನೀವು ಅದೆಲ್ಲ ಬಹಳ ಉದ್ದ ಇದೆ ಒಟ್ಟಿನಲ್ಲಿ ಮನೆಯಲ್ಲಿ ಇದ್ದ ಆಹಾರ ತಗೊಳ್ಳಿ ಹೊರಗಡೆಯಿಂದ ತಗೊಳ್ಬೇಡಿ ಅಷ್ಟು ಒಂದೇ ಇದರಲ್ಲಿ ನಾನು ಮುಗಿಸ್ತೇನೆ ಮನೆಯಲ್ಲಿ ಮಾಡಿದ ಆಹಾರನೇ ತಗೊಳ್ಳಿ ಅದು ಇಂಪಾರ್ಟೆಂಟ್ ಓಕೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಡಾಕ್ಟರ್ ನಾವು ಕ್ಯಾಲ್ಶಿಯಂ ಸ್ಕೋರ್ ಬಗ್ಗೆ ಟೆಸ್ಟ್ ಬಗ್ಗೆ ಮಾತಾಡ್ತಾ ಇದ್ವಿ ಅದರಲ್ಲಿ ಈಗ ಸಾಮಾನ್ಯವಾಗಿ ಯಾವುದೇ ಪರೀಕ್ಷೆ ಅಂತ ಹೇಳಿದಾಗ ಜನರಲ್ಲಿ ಒಂದು ಎರಡು ಪ್ರಶ್ನೆಗಳು ಮೂಡಿಬರುತ್ತೆ ಒಂದು ಏನು ಅಂತ ಹೇಳಿದರೆ ಒಂದು ಯಾರು ಮಾಡೋದು ಅದನ್ನು ಯಾರು ಮಾಡಬಹುದು ಮತ್ತೊಂದು ಅದು ನಮಗೆ ಎಫೋರ್ಡೆಬಲ್ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ ಇದಕ್ಕೇನು ಹೇಳ್ತೀರಾ ನಂಬರ್ ಒನ್ ನಾನು ಎಫೋರ್ಡೆಬಿಲಿಟಿ ಹೇಳ್ತೇನೆ ಅಂದರೆ ಅದು ಭಾಳ ಮುಖ್ಯ ಇವತ್ತಿಗೆ ಸ್ಕ್ರೀನಿಂಗ್ ಟೆಸ್ಟ್ ಎಂಬ ಒಂದು ಟೆಸ್ಟ್ ಎಲ್ರಿಗೂ ಸಿಗುವಂಥ ಕೈಗೆಟಕುವ ಇದರಲ್ಲಿ ಆಗಬೇಕು ಆದರೆ ಅದಕ್ಕೆ ಇಲ್ಲದರೆ ಮೀನಿಂಗ್ ಇಲ್ಲ ಹಾಗೆಯೇ ಇದರ ಮಟ್ಟಿಗೆ ನಾವು ಎಷ್ಟು ದುಬಾರಿ ನಾವು ಉಪಕರಣ ಇದ್ದರೂ ಜನರಿಗೆ ಕೈಗೆಟಕುವಂಥ ದರದಲ್ಲೇ ನಾವು ಮಾಡೋದು ಅದರ ಇದು ಯಾರ್ಡ್ ಸ್ಟಿಕ್ ಅಂತ ಹೇಳಿದರೆ ಒಂದು ಉಳಿದ ಟೆಸ್ಟ್ ಎಲ್ಲ ಮಾಡುವಾಗ ಎಷ್ಟು ಖರ್ಚಾಗ್ತದೆ ಅದನ್ನು ಹಿಡ್ಕೊಂಡು ನಾವು ಇದನ್ನು ಫಿಕ್ಸ್ ಮಾಡಿದ್ದು ಈಗ ನೀವು ಟ್ರೆಡ್ಮಿಲ್ ಉಂಟು ಎಕ್ಕಕಾರ್ಡಿಯೋಗ್ರಾಫ್ ಉಂಟು ECG ಉಂಟು ನಾವು ಇದೆಲ್ಲ ಒಟ್ಟು ಮಾಡಿ 5,000 ಎಲ್ಲ ಮುಗಿಸ್ತೇವೆ ಈ ಟೆಸ್ಟ್ ಇದರೊಟ್ಟಿಗೆ ಮುಗಿಸ್ತೇವೆ ಅಂತ ಹೇಳಿದರೆ ಇದರ ಮಟ್ಟಿಗೆ ಎಲ್ರಿಗೂ ಅದು ಅನ್ವಯ ಆಗಬೇಕು ಅಂತ ಬೇಕಾದ ಟೆಸ್ಟು ಎಲ್ಲ ಟೆಸ್ಟ್ ಮಾಡಬೇಕು ಅಂತಿಲ್ಲ ಇದು ಟೆಸ್ಟ್ ಅಂತೂ ಅತ್ಯವಶ್ಯಕ ಅಂತ ಹೇಳಿದರೆ ಇದರಲ್ಲಿ ಅಷ್ಟು ಮಾಹಿತಿ ಸಿಗ್ತದೆ ಆ ಮಾಹಿತಿ ಪ್ರಕಾರ ಬರುವ 3 ನಾವು ಆಲೋಚನೆ ಮಾಡ್ಬೋದು ಹೇಗೆ ಮುಂದುವರಿಬೋದು ಮಧ್ಯದಲ್ಲೇ ಮುಂದುವರಿಬೇಕು ಹಾಗಿರುವಾಗ ಇದರ ಕಾಸ್ಮೆಟಿಗೆ ಸಮಸ್ಯೆ ಇಲ್ಲ ಜನರು ಅದರ ಮುಂದೆ ಅರ್ಥ ಮಾಡಿಕೊಂಡ್ರೆ ಇದು ನಮಗೆ ಇಷ್ಟು ಲಾಭ ಬರ್ತದೆ ಮುಂದಕ್ಕೆ ಅಂತ ಹೇಳಿದರೆ ಖಂಡಿತ ಈ ಕಾಸ್ಟು ಏನೂ ಲೆಕ್ಕಕ್ಕಿಲ್ಲ ಈಗ ನಾವು ಲೆಕ್ಕದಲ್ಲಿ ಪ್ರಕಾರ ಹೇಳೋದಾದರೆ ಕಾಸ್ಟ್ 5,000 ನಿಮಗೆ ಎಕೋಕಾರ್ಡಿಯೋಗ್ರಫಿ ECG ಟ್ರೆಡ್ಮಿಲ್ ಅಂತ ಹೇಳುವ ಟೆಸ್ಟ್ ಎಲ್ರಿಗೂ ಗೊತ್ತಿರುವಂಥದ್ದು ಅಷ್ಟೇ ಮಾಡಿದರೂ ಇಷ್ಟು ಕಾಸ್ಟ್ ಬರ್ತದೆ ನಾವು ಇದೆಲ್ಲ ಸೇರಿ ಹೊಂಟು ಒಬ್ಬ ಬಂದವರಿಗೆ 5,000 ಇದು ಮುಗಿಬೇಕು ಅಂಥೇಳಿ ಇಷ್ಟು ಮಾಹಿತಿ ಮೇಲೆ ಅವನಿಗೆ ಅಷ್ಟು ಫಲ ಸಿಗ್ತದೆ ಆದ ಕಾರಣ ನಾವು ಕಾಸ್ಟ್ ಮತ್ತು ಇದನ್ನು ನಾವು ಕಂಪೇರ್ ಮಾಡೋದಿಲ್ಲ ಅವರು ಕಂಪೇರ್ ಮಾಡಬಾರ್ದು ಸರ್ ಡಾಕ್ಟರ್ ಈಗ ಮತ್ತೊಂದು ಕರೆ ಇದೆ ಹಲೋ ಹಲೋ ನಮಸ್ತೆ ನಮಸ್ತೆ ಹೇಳಿ ತಮ್ಮ ರೇಡಿಯೋವನ್ನು ಸ್ವಲ್ಪ ಮ್ಯೂಟ್ ಮಾಡಿ ಸರ್ ಅಥವಾ ದೂರ ಬನ್ನಿ ಅದರಿಂದ ರೇಡಿಯೋದಿಂದ ದೂರ ಬನ್ನಿ ಅಥವಾ ವಾಲ್ಯೂಮ್ ಕಮ್ಮಿ ಮಾಡಿ ಆಮೇಲೆ ಮಾತಾಡಿ ಇಲ್ಲ ತಾವು ರೇಡಿಯೋ ವಾಲ್ಯೂಮ್ ಅನ್ನ ಕಡಿಮೆ ಮಾಡಿಲ್ಲ ಅಂದ್ರೆ ಮಾತಾಡೋದಕ್ಕಾಗಲ್ಲ ಸರ್ ದಯವಿಟ್ಟು ಹೇಳಿ ಹೇಳಿ ಬಿಟ್ಟು ಬಿಟ್ಟು ಬರುತ್ತೆ ಸರ್ ನಿಮ್ದು ಎಷ್ಟು ಸಮಯ ಆಯ್ತು ಹೌದಾ ಪರೀಕ್ಷೆ ಮಾಡಿಸಿದ್ರ ಎಂತ ಹೇಳಿದ್ರು ಎಂತ ಪರೀಕ್ಷೆ ಮಾಡಿಸಿದ್ರಿ ನೋಡಿ ಹಾರ್ಟಿನ ಬ್ಲಾಕ್ ಇಂಥ ಯಾವುದ್ರಲ್ಲೂ ಸಿಗುವುದಿಲ್ಲ ಒಂದು ವೇಳೆ ECG ಮಾಡಿದ್ರೂ ಪ್ರಾರಂಭಕ್ಕೆ ಸಿಗುವುದಿಲ್ಲ ECG ಬರೋದು ಎಲ್ಲ ಬಂದ ಮೇಲೆ ಅಂದರೆ ಡ್ಯಾಮೇಜ್ ಬಂದ ಮೇಲೆ ಹಾಗಿರುವಾಗ ನಿಮಗೆ ಅದೇ ಹೇಳೋದು ಇದಕ್ಕೆ ಬೇಕಾದಂಥ ನೀವು 41 ಅಂತ ಹೇಳಿದರೆ ಇದಕ್ಕೆ ನಿಮಗೆ ಒಂದು ಸುಲಭದ ದಾರಿ ಅಂತ ಹೇಳಿದರೆ ಈ ಒಂದು ಆಂಜಿಯೋಗ್ರಫಿ ಅಲ್ಲ ಕ್ಯಾಲ್ಶಿಯಂ ಸ್ಕೋರ್ ಅಂತೇಳಿ ಅದು ಇಲ್ಲಿ ಬಂದರೆ ಅದು ನಡೆಸ್ಬೋದು ಅಂದರೆ ಹೆಚ್ಚು ನಾನು ಇದ್ರ ಮಟ್ಟಿಗೆ ಮಾಹಿತಿ ಇಲ್ಲದೆ ಅಭಿಪ್ರಾಯ ಕೊಡಬಾರ್ದು ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಈಗ ಮುಂದಿನ ಕರೆಗೆ ಹೋಗೋಣ ಹಲೋ ನಮಸ್ತೆ ನಮಸ್ತೆ ಇಸ್ಮಾಯಿಲ್ ಕಲ್ಲಾಡಿ ಹೇಳಿ ಇಸ್ಮಾಯಿಲ್ ಅವರೇ ಪ್ರಶ್ನೆ ನಮಸ್ತೆ ಡಾಕ್ಟರ್ ನಮಸ್ತೆ ಅದೇ ನಾವೀಗ ಹಳ್ಳಿಯವರು ಸರ್ ಡಾಕ್ಟ್ರೆ, ಈಗ ನಮ್ಮದು ಇಲ್ಲಿಂದ ಏನಾದ್ರು ಹೃದಯಾಘಾತವಾದ್ರೆ ನಾವು ಹಾಸ್ಪಿಟ್ಲಿಗೆ ಹೋಗಿ ಮುಟ್ಟುವಾಗ ಒಂದೂವರೆ ಗಂಟೆ ತನಕ ಎಲ್ಲ ಆಗುತ್ತೆ ಟೈಮು, ಆಗ ಪ್ರಥಮ ಚಿಕಿತ್ಸೆ ಅಂತ ಏನಾದರೂ ಇದ್ರೆ ತಿಳಿಸಿ ಅಂತ. ಸರಿ, ನೀವು ಕೇಳಿದ ಪ್ರಶ್ನೆ ಬಹಳಷ್ಟು ಸಮಂಜಸ, ಧನ್ಯವಾದ ಕೇಳಿದ್ದಕ್ಕೆ. ಒಂದು ಹೇಳ್ತೇನೆ ನಾನು, ಒಂದು ಇವತ್ತಿನ ಕಾಲದಲ್ಲಿ ಅದಕ್ಕೆ ಹಾರ್ಟ್ ಅಟ್ಯಾಕ್ ಅಂತೇಳಿ ಗೊತ್ತು ಮಾಡಲಿಕ್ಕೆ ಒಂದು ಇಸಿ ಮಾತ್ರ ಸಾಕು, ಆದರೆ ಅದರ ಮೊದಲು ಗ್ಯಾಸ್ ಅಂತೇಳಿ ತಿರುಗಬಾರದು, ಆದರೆ ಅದರ ಪರಿಣಾಮ ದೊಡ್ಡ ಗಂಡಾಂತರ. ಒಂದು ಅಂತ ಹೇಳಿದರೆ ಇದರ ಮಟ್ಟಿಗೆ ಕಾಳಜಿ ಇರೋದು, ಮಾಹಿತಿ ಅಂತ ಹೇಳಿದರೆ ಎಲ್ಲಿ ನಮಗೆ ಇ ಸಿ ಮಾಡಿಕೊಳ್ಳುವ ಅವಕಾಶ ಉಂಟು ಅಂದರೆ, ಇ ಸಿ ನಾರ್ಮಲ್ ಇದ್ದರೂ ಹಾರ್ಟ್ ಅಟ್ಯಾಕ್ ಇರ್ಬೋದು, ಪುನಃ ರಿಪೀಟ್ ಮಾಡಬೇಕು. ಹಾಗೆ ಅಂತೇಳಿ ಒಂದೇ ಕಡೆ ಅಷ್ಟು ನೋವಿದ್ದರೆ ಒಂದೇ ಯಾವ ಸೌಕರ್ಯ ಇಲ್ಲದಲ್ಲಿ ಕಾದು ಕೂತ್ಕೊಳ್ಳೋದಲ್ಲ. ಒಂದೇ ಭಾಳ ಮುಖ್ಯ ಅಂತೇಳಿದರೆ ಒಂದು ಇ ಸಿ ಜಿಯಲ್ಲಿ ಬದಲಾವಣೆ ಅಂದರೆ ಕೂಡಲೇ ಒಂದು ಇಂಜೆಕ್ಷನ್ ಕೊಡುವಂಥ ಒಂದು ಇದಿದೆ ಈಗ ಹೊಸ ವಿಧಾನ, ಅದು ಕೊಟ್ಟು ಒಂದು ಗಂಟೆ ಒಳಗೆ ನಿಮ್ಮ ಟ್ರ್ಯಾಕಿನ ಬ್ಲಾಕ್ ಕರಗಿ ಹೋಗ್ತದೆ, ಮತ್ತು ನಾವು ಆರಾಮಾಗಿ ಮುಂದುವರಿಬೋದು. ಈ ಹಾರ್ಟ್ ಅಟ್ಯಾಕ್ ಅಂತೇಳಿ ಆ್ಯಂಜಿಯೋಪ್ಲಾಸ್ಟಿ ಓಡೋದಲ್ಲ. ಹಾಗಿರುವಾಗ ಹಳ್ಳಿ ಹಳ್ಳಿಗೂ ಈಗ ಹಳ್ಳಿ ಇಲ್ಲ ಸರ್ಕಾರ ತಾಲೂಕು ಹೆಡ್ ಕ್ವಾರ್ಟರ್ಸ್ ಹಾಸ್ಪಿಟ್ಲಲ್ಲೂ ಈ ಒಂದು ಮೆಡಿಸಿನ್, ಇದು ದುಬಾರಿ ಮೆಡಿಸಿನ್, ಸರ್ಕಾರ ಅದು ಕೊಡಲಿಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ, ಅದು ಇನ್ನೂ ಹೆಚ್ಚಿನ ಕಡೆ ಇನ್ನೂ ಮುಟ್ಟಿಲ್ಲ. ಅಂತೂ ಅದೊಂದು ಸಂಜೀವಿನಿ ಥರ ಟೈನಿಕ್ಟಿ ಪ್ಲೇಸ್ ಎಂಬ ಔಷಧಿ. ನೀವು ಇರುವುದೇ ಇಲ್ಲಿ? ನಾವು ಅದೇ ಕುಪ್ಪಪದವಂತ ಸರ್, ಕುಪ್ಪಪದ ಒಂದು ಒಂದು ಕಾಲು ಗಂಟೆ ಆಗ್ತದೆ. ಅಲ್ಲ, ಮತ್ತೆ ಈ ಆಸ್ಪಿರಿನ್ ಅಂತ ಹೇಳಿ ಫಸ್ಟಿಗೆ ಗೊತ್ತು ಮಾಡ್ಬೇಕಲ್ಲ, ಈಸಿ ಫಸ್ಟಿಗೆ ಆಗ್ಬೇಕು, ಮತ್ತೆ ಎಲ್ಲ ಮಾತಾಡೋದು ಸರ್. ಮತ್ತೊಂದು ಅದು ನಮಗೆ ಅದು ಹೇಗೆ ಅಂತ ಒಂದು ಇದು ಹೃದಯಾಘಾತವಾದ್ರೆ ನಮಗೆ ಏನೆಲ್ಲ ಆಗ್ತದೆ ಅಂತ ಒಂದು ಫೋನ್ ಕಾಲ್ ಹಿಂಗೆ ಮಾಡಿದ್ರಲ್ಲ, ಅದೇ ತರ ಫೋನ್ ಮಾಡಿದ್ರೆ ಆಯ್ತು, ರಾತ್ರಿ ಹಗಲಾದ್ರೂ ಮಾಡ್ಬೋದು. ಓಕೆ, ಅವ್ರು ಕೇಳಿದಂಥ ಒಂದು ಪ್ರಶ್ನೆ ಈಗ ಅದಕ್ಕೆ ತಾವು ಉತ್ತರಿಸ್ತಾ ಹೇಳಿದ್ರಿ, ಗ್ಯಾಸ್ ಅಥವಾ ಆಸಿಡಿಟಿ ಅಂತ ಇಗ್ನೋರ್ ಮಾಡಬಾರ್ದು ಅಂತ. ಅಂದರೆ ಸಿಂಪ್ಟಮ್ಸ್ ಎರಡಕ್ಕೂ ಒಂದೇ ಥರ ಇರುತ್ತಾ ಡಾಕ್ಟ್ರೆ? ಅದಲ್ಲ, ಗ್ಯಾಸ್ ಅಂತ ಹೇಳುವ ಸಂಗತಿ ನನಗೆ ಗೊತ್ತಿಲ್ಲ ಯಾವುದು ಅಂತೇಳಿ, ಗ್ಯಾಸ್ ಅಂದರೆ ಎಂತ ಅಂತೇಳಿ. ಇದು ಜನರ ಒಂದು ಡಯಾಗ್ನೋಸಿಸ್, ಕೆಲವರಿಗೆ ಕೆಲವು ರೀತಿಯಲ್ಲಿ ಅದರ ಅಭಿಪ್ರಾಯ. ಕೆಲವರು ಹೇಳ್ತಾರೆ ಒಂದ್ಸಲ ಆ ಕಡೆ ಇನ್ನೊಂದು ಕಡೆ ಇನ್ನೊಂದು ಕಡೆ ಮೂವಾಗುವ ನೋವು ಗ್ಯಾಸ್ ಅಂತೇಳಿ, ಇನ್ನೊಂದು ಕೆಲವರಿಗೆ ಸ್ವಲ್ಪ ಹೊಟ್ಟೆ ಉಬ್ಬರಿಸಿದ್ರೆ ಗ್ಯಾಸ್ ಅಂತೇಳಿ, ಅಲ್ದಿರೆ ಇಲ್ಲಿ ಅಲ್ಲಿ ಇಲ್ಲಿ ನೋವಿದ್ರೆ ಗ್ಯಾಸ್ ಅಂತೇಳಿ. ಹಾಗೆ ಗ್ಯಾಸ್ ಅಂತೇಳುವ ಎಂಟಿಟಿಯೇ ಇಲ್ಲ. ಹಾಗಿರುವಾಗ ನಾವು ಒಂದಂತ ಹೇಳಿದರೆ ಈ ರಿಸ್ಕ್ ಇರುವವರಿಗೆ ನಾವು ಅದರ ಮಟ್ಟಿಗೆ ಮುಂಜಾಗ್ರತೆಯಲ್ಲಿ ನಾವು ಅತಿ ಇಲ್ಲ ತಡ ಮಾಡದೆ ಡೌಟ್ ಇದ್ದ ಕೂಡಲೇ ಒಂದು ಇ ಸಿ ಮಾಡೋದು, ಮತ್ತು ಅದರ ಮಟ್ಟಿಗೆ ಮಾಹಿತಿ ತಗೊಂಡು ಮುಂದುವರಿಯೋದು. ಎದೆ ನೋವು ಇದ್ದರೆ ಇದು ಗ್ಯಾಸ್ ಅಂತೇಳಿ ಕಾಲ ಕಳೆದ್ರೆ ಇದು ಪರಿಣಾಮ ಎಲ್ಲ ಮತ್ತೆ ಎದುರಿಸಬೇಕಾಗ್ತದೆ. ಸೊ ಎದೆ ಮಧ್ಯ ಎದೆಯಲ್ಲಿ ಬರೋದು, ಅಥವಾ ಕೆಲವು ಸರ್ತಿ ದವಡೆಯಲ್ಲಿ ನೋವು ಬರೋದು, ನಡಿವಾಗ ಅಲ್ಲದೇ ಕೆಲವರಿಗೆ ಬೆನ್ನು ನೋವು ಬರ್ತದೆ ಅಂದರೆ ಮೇಲೆ ಬೆನ್ನ ಮೇಲೆ, ಇನ್ನೊಂದು ಕೈ ನೋವು ಬರ್ತದೆ ಎಡಗೈ, ಇಂಥದ್ದೆಲ್ಲ ಅದರ ಸೂಚನೆ. ಕೆಲವರಿಗೆ ನೋವೇ ಬರೋದಿಲ್ಲ, ದಮ್ ಬರೋದು. ಪ್ರತ್ಯೇಕವಾಗಿ ಲೇಡೀಸ್ ಹೆಂಗಸರಿಗೆ ಇಂಥ ಟಿಪಿಕಲ್ ಗಂಡಸರಾಗಿ ಟಿಪಿಕಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಅದಿಲ್ಲ, ದಮ್ ಬರೋದು ಅಥವಾ ಸಾಕಾಗೋದು ಇದೆಲ್ಲ ಇದು. ಹಾಗೆ ಅಂತೇಳಿ ವಲ್ನರೇಬಲ್ ಗ್ರೂಪ್ ಅಂತ ಹೇಳ್ತೀವಿ, ಅಂದರೆ ಈ ಬರುವಂಥ ರಿಸ್ಕ್ ಇರುವವರು ಗಂಡಸರಲ್ಲಿ 30 ವರ್ಷ ನಂತರ, ಹೆಂಗಸರಿಗೆ 45 ವರ್ಷ ನಂತರ, ಮತ್ತು ಎಲ್ಲ ಡಯಾಬಿಟೀಸ್ ಇದ್ದವರಿಗೆ, ಸ್ಮೋಕರ್ಸ್ ಇವರೆಲ್ಲ, ಬ್ಲಡ್ ಪ್ರೆಷರ್ ಇರೋರು, ಫ್ಯಾಮಿಲೀಸ್ ಇರೋರು, ಇದೆಲ್ಲ ಇದ್ದರೆ ಸ್ವಲ್ಪ ನಾವು ಇನ್ನೂ ಹೆಚ್ಚು ಇನ್ನು ಥ್ರೆಶೋಲ್ಡ್ ಅಂತ ಹೇಳ್ತೇವೆ ಮಾಡಿಸುವಂಥ ಒಂದು ಇದು ಅಗತ್ಯ ಸ್ವಲ್ಪ ಹೆಚ್ಚು ಇವರಿಗೆ, ಇಂಥ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದವರಿಗೆ. ಒಟ್ಟಿನಲ್ಲಿ ಸುಲಭ ವಿಧಾನ ಅಂತೇಳಿ ಡೌಟ್ ಇದ್ದರೆ 25 ವರ್ಷ ಮೇಲಿದ್ದವರಿಗೂ ಮಾಡಿಸ್ಕೊಡ್ಬೋದು. ಇ ಸಿ ಮಾಡೋದು ಭಾಳ ಸುಲಭ, ಎಲ್ಲ ಕಡೆ ಇದೆ ಈಗ. ಅದನ್ನು ವಾಟ್ಸಪ್ಪಲ್ಲಿ ಕಳಿಸಿದರೆ ಅದಕ್ಕೆ ಬೇಕಾದ ಅಭಿಪ್ರಾಯ ಇಮಿಡಿಯೇಟ್ ಆಗಿ ಕೊಡುವಂಥ ವ್ಯವಸ್ಥೆ ನಾವು ಮಾಡಿಕೊಂಡಿದ್ದೇವೆ. ಡಾಕ್ಟರ್, ಈಗ ಹೃದಯದ ಕಾಯಿಲೆಗಳಿಗೆ ಸಂಬಂಧಿಸಿದಾಗಿ ಹೇಳೋದಾದ್ರೆ, ಈಗ ಹೃದಯಾಘಾತ ಅದರ ಜೊತೆಗೆ ಹೃದಯ ಸ್ತಂಭನ ಅಂತ ಕೇಳ್ತೇವೆ, ಇವೆರಡರ ನಡುವೆ ಏನಾದರೂ ವ್ಯತ್ಯಾಸ ಇದೆಯಾ? ಹೃದಯಾಘಾತ ಅಂದರೆ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದರೆ ರಕ್ತನಾಳದಲ್ಲಿ ಅಡಚಣೆ ಬಂದು ಸಡನ್ ಆಗಿ ರಕ್ತ ಪರಿಸಲು ಹಾರ್ಟಿಗೆ ರಕ್ತ ಚಲನೆ ಆಗೋದು ಬಂದಾಗುದು, ಅದು ಹೃದಯಾಘಾತ. ಹೃದಯ ಸ್ತಂಭನ ಅಂತೇಳಿದ ಇದರ ಕಾರಣದಿಂದ ಹಾರ್ಟ್ ನಿಂತು ಹೋಗ್ತದೆ ಕೆಲವು ಸರ್ತಿ, ಇದು ಹೃದಯ ಸ್ತಂಭನ. ಆದರೆ ಹೃದಯ ಸ್ತಂಭನಕ್ಕೆ ಬೇರೆ ಕಾರಣ ಎಲ್ಲ ಇದೆ. ಕೆಲವು ಸರ್ತಿ ಇದು ಹುಟ್ಟುವಾಗಲೇ ಇರುವಂಥ ಇಲೆಕ್ಟ್ರಿಕಲ್ ಆಕ್ಟಿವಿಟಿಯಲ್ಲಿ ವ್ಯತ್ಯಾಸ ಇರುವಂಥ ಕೆಲವರಿಗೆ ಇರ್ತದೆ, ಅಂಥ ವಲ್ನರೇಬಲ್ ಅಂತ ಹೇಳ್ತೀವಿ ಅವರಿಗೆ. ಇಂಥ ಒಂದು ರಿಸ್ಕ್ ಯಾವಾಗಲೂ ಇರ್ತದೆ, ಕೆಲವರಿಗೆ ಈ ಹಾರ್ಟಿನ ಈ ಪದರದಲ್ಲಿ ಸ್ವಲ್ಪ ದಪ್ಪ ಹೆಚ್ಚಾದರೆ ಅದಕ್ಕೆಲ್ಲ ಅದಷ್ಟು ಸ್ಟೇಬಲ್ ಹಾರ್ಟ್ ಅಲ್ಲ, ಅದು ಇರ್ತದೆ. ಹಾಗೆ ಕೆಲವರೆಲ್ಲ 20-30 ವರ್ಷ ಹೃದಯ ಸ್ತಂಭನ ಅಂತ ಹೇಳಿದರೆ ಹಾರ್ಟು ಬಡ್ಕೊಳ್ಳೋದು ತುಂಬ ಫಾಸ್ಟ್ ಬಡ್ಕೊಳ್ಳೋದು ಅಂತ ಹೇಳಿದರೆ ಅದು ಪಂಪ್ ಮಾಡೋದಿಲ್ಲ, ಮೂವ್ ಆಗ್ತದೆ ಅಷ್ಟೇ. ಅಂಥ ಒಂದು ಸ್ಥಿತಿಯಲ್ಲಿ ಮತ್ತೆ ಅದು ಅದಕ್ಕೆ ರಿಸಸಿಟೇಟ್ ಅಂತೇಳಿ ಅಂದರೆ ಈ CPR ಅಂತೆಲ್ಲ ಹೇಳ್ತಾರಲ್ಲ, ಅದು ಮಾಡದಿದ್ರೆ ಅಲ್ಲೇ ಕೊಲಾಪ್ಸ್ ಆಗ್ತಾರೆ. ಅದು ಹೃದಯ ಸ್ತಂಭನ. ಹೃದಯ ಸ್ತಂಭನಕ್ಕೆ ಕಾರಣ ಹಲವು, ಆದರೆ ಬಹಳ ಸಾಮಾನ್ಯ ಕಾರಣ ಅಂತ ಹೇಳಿದರೆ ಇದು ಯಾವುದು ಹೃದಯಾಘಾತ, ಅಂದರೆ ರಕ್ತಚಲನೆಯಲ್ಲಿ ಅಡಚಣೆ ಬಂದು ಹೃದಯಕ್ಕೆ ಪೆಟ್ಟಾಗುವುದು, ಅದು ಹೃದಯಾಘಾತ. ಈ ಹೃದಯ ಸ್ತಂಭನಕ್ಕೆ ಹೆಚ್ಚಿನವರಿಗೆ ಕಾರಣ ಇದೆ, ಮತ್ತೆ ಬೇರೆ ಹಲವಾರು ಕಾರಣಗಳೆಲ್ಲ ಇವೆ ಬೈ ಬರ್ತ್ ಅಂತದೆಲ್ಲ ಅಂತೇಳಿ. ಕೇಳುಗರೆ ಕೇಳ್ತಾ ಇದ್ದೀರಾ ವಿಶ್ವ ಹೃದಯ ದಿನದ ಸಂದರ್ಭದಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಂಗ್ಳೂರ್ ಹಾರ್ಟ್ ಸ್ಕ್ಯಾನ್ ಫೌಂಡೇಶನ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಪ್ರಶ್ನೆಗಳನ್ನು ಕೇಳಬಹುದು. ನೀವು ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಗಳು 2211999, ಮತ್ತೊಂದು ಸಂಖ್ಯೆ 2222261, ಇನ್ನೊಂದು ಸಂಖ್ಯೆ 2223611. ಮಂಗಳೂರಿನ STD ಕೋಡ್ ಸಂಖ್ಯೆ 0824. ಹಾಗೆಯೇ ಮೊಬೈಲ್ ಸಂಖ್ಯೆ 8277038000. ಈ ನಂಬರ್ಗಳಿಗೆ ಕಾಲ್ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆಯಬಹುದು. ನಮ್ಮ ಜೊತೆಗಿದ್ದಾರೆ ಹಿರಿಯ ಹೃದ್ರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಕೆ ಮುಕುಂದ್ ಇವರು. ಈಗ ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ ಸರ್. ನಮಸ್ತೆ, ನಾನು ಶ್ರೀಪಾದ್ ಕಾಸರಗೋಡಿಂದ. ಹೇಳಿ ಸರ್. ನನ್ನ ಡೌಟ್ ಏನಿದೆ, ಇದು ವೆರಿಕೋಸ್ ವೈನ್ ಇದ್ರೆ ಅದು ಆರ್ಟಿಗೆ ಪ್ರಾಬ್ಲಮ್ ಬರುತ್ತೆ? ನೋಡಿ, ವೆರಿಕೋಸ್ ವೈನ್ ಅಂತ ಹೇಳಿದ್ರೆ ಅದು ಬೇರೆನೆ ಒಂದು ಇದು ಸಮಸ್ಯೆ, ಕಾಲಿಗೆ ಬರುವಂಥದ್ದು. ಅದು ವೈನ್ಸ್ನದ್ದು ವಾಲ್ಸ್ ವೀಕ್ ಆಗುವುದು ಹಾಗೆ ಅಂಥೇಳಿ, ಹಾರ್ಟಿನ ಅಲ್ಲ ವೈನ್ಸಲ್ಲಿ ರಕ್ತನಾಳದಲ್ಲಿ ರಕ್ತ ಹೆಪ್ಪು ಕಟ್ಟಿದರೆ ಕೆಲವು ಕಂಡೀಷನ್ ಆಗ್ತದೆ, ಈ ವೆರಿಕೋಸ್ ವೈನ್ಸ್ ಬರ್ತದೆ. ಆದರೆ ಅದೇ ಸಮಯದಲ್ಲಿ ಈ ಹೆಪ್ಪುಗಟ್ಟಿದ ರಕ್ತ ಕೆಲವು ಸರ್ತಿ ತುಂಡಾಗಿ ಹಾರ್ಟ್ ಈ ಲಂಗ್ಸಿಗೆ ಹೋಗ್ತದೆ, ಆಗ ಹೃದಯಾಘಾತ ಥರ ಪಲ್ಮನರಿ ಎಂಬೋಲಿಸಮ್ ಅಂತ ಹೇಳ್ತದೆ, ಅದು ಬರ್ಬೋದು. ಇದಕ್ಕೂ ಇರುವ ಲಿಂಕ್ ಅಷ್ಟೇ, ವೆರಿಕೋಸ್ ವೈನ್ಸಿಗೆ ಮತ್ತು ಹಾರ್ಟಿಗೆ ಇರುವ ಸಂಬಂಧ ಅಷ್ಟೇ. ಅದು ವೆರಿಕೋಸ್ ವೈನ್ ಎಷ್ಟು ಟೈಮ್ ಆದರೆ ಸಾಧಾರಣ ಅಂತ ಚಾನ್ಸ್? ಇಲ್ಲ ಇಲ್ಲ ಇಲ್ಲ, ವೆರಿಕೋಸ್ ವೈನ್ ಬಂದ ಮೇಲೆ ಅಲ್ಲ, ವೆರಿಕೋಸ್ ವೈನ್ ಬರಲಿಕ್ಕೆ ಕಾರಣ ಬ್ಲಡ್ ಕ್ಲಾಟ್, ಅದರಲ್ಲಿ ರಕ್ತ ಹೆಪ್ಪು ಕಟ್ಟುವುದು ಬರಲಿಕ್ಕೆ ಕಾರಣ. ಬಂದ ಮೇಲೆ ಅದಕ್ಕೆ ಮತ್ತೆ ಹಾರ್ಟಿಗೆ ಏನು ಸಂಬಂಧ ಇಲ್ಲ. ಅದು ಬರುವಾಗ ಈ ರಕ್ತ ಹೆಪ್ಪುಗಟ್ಟಿದ ಈ ಅಂಶ ಕೆಲವು ಸರ್ತಿ ಒಡೆದು ಅದು ಸಿಡಿದು ಲಂಗ್ಸಿಗೆ ಸೇರ್ತದೆ, ಅದು ಅಂದರೆ ಪ್ರಾರಂಭದ ಟೈಮಲ್ಲಿ, ಅದು ಒಂದು ಕಾರಣ. ವೆರಿಕೋಸ್ ವೈನ್ಸಿಗೆ ಹಲವಾರು ಕಾರಣ ಇದೆ. ಒಂದು ಕಾರಣ ಅಂತೇಳಿದರೆ ಒಳಗೆ ಈ ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟಿ ಆ ಜಾಗ ಬಂದಾಗುವಾಗ ಹೊರಗಡೆ ಇರುವ ವೈನ್ ಅದರ ಕೆಲಸ ಮಾಡಬೇಕಾಗ್ತದೆ, ಅದು ದಪ್ಪ ಆಗ್ತದೆ, ಅದು ವೆರಿಕೋಸ್ ವೈನ್ಸ್. ಬಟ್ ಸಂಬಂಧ ಇರುವುದು ಇದೆ, ಇದು ಮಾತ್ರ ನಾನು ಹೇಳಿದ್ದು. ಮತ್ತೆ ಇದು ಈಗ ಅದು ವೆರಿಕೋಸ್ ವೈನ್ ಆಗಲಿಕ್ಕೆ ಕಾರಣ ಇದು ಗುಡ್ ಕೊಲೆಸ್ಟ್ರಾಲ್ ಬ್ಯಾಡ್ ಅದಲ್ಲ, ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಇಲ್ಲ ನಾವು ತಿನ್ನುವ ಇದು ಈಗ ಪಾಮ್ ಆಯಿಲ್ ಎಲ್ಲ ತಿಂದ್ರೆ ಅದು ಇದಾಗ್ತದೆ ಹಾರ್ಟಿಗೆ, ಇದು ಅಂತದೆಲ್ಲ ಸಮಸ್ಯೆ ಅಲ್ಲ, ಸಂಶಯ ಎಲ್ಲ ಇದೆ, ಬಟ್ ಹೆಚ್ಚಿನ ಮಾಹಿತಿ ಅದರಲ್ಲಿ ಇಲ್ಲ, ಅದಕ್ಕೆ ಅದು ಸರಿಯಲ್ಲ ಅಂತೇಳಿ. ಗೌರ್ಮೆಂಟ್ ಹಾಗೆ ಕೊಡ್ತಾ ಇರುವಾಗ ನಾವು ಅದು ಇದು ನಿಮಗೆ ಹಾರ್ಟ್ ಅಟ್ಯಾಕ್ ಬರುವಂತ ಎಣ್ಣೆ ಕೊಡ್ತಾರೆ ಅಂತ ಹೇಳಬಾರ್ದಲ್ಲ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಡಾಕ್ಟರ್. ಈಗ ಈಗ ಈ ಒತ್ತಡದ ಬಗ್ಗೆ ಹೇಳೋದಾದ್ರೆ, ಈಗ ಒತ್ತಡ ಅಂದರೆ ಸ್ಟ್ರೆಸ್, ಇದು ಎಷ್ಟು ಪಾತ್ರವನ್ನು ಯಾವ ಪಾತ್ರವನ್ನು ವಹಿಸುತ್ತೆ ಈ ಹೃದಯದ ಆರೋಗ್ಯದ ಮೇಲೆ? ಬಹಳಷ್ಟು ದೊಡ್ಡ ಪಾತ್ರ. ಒಂದು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತೇಳಿ, ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಸ್ಟ್ರೆಸ್. ಸ್ಟ್ರೆಸ್ ಅವರವರ ಕೈಯಲ್ಲೇ ಇರೋದು, ಸ್ಟ್ರೆಸ್ ಇಲ್ಲದ ಜನ ಇಲ್ಲ ಅಂತ ಹೇಳ್ಬೋದು. ಅದರ ಈ ನಾವು ತೆಕ್ಕೊಳ್ಳೋ ಮೇಲೆ ಹೊಂದಿಕೊಂಡುಂಟು ಅದರ ಪರಿಣಾಮ. ನಾವು ಎಷ್ಟರ ಮಟ್ಟಿಗೆ ಸ್ಟ್ರೆಸ್ ನಾವು ಒಳಗಡೆ ಸೇರಿಸ್ಕೊಳ್ತೇವೆ ಅಷ್ಟು ನಮಗೆ ಇದು ದುಷ್ಪರಿಣಾಮ ಇರ್ತದೆ. ಸ್ಟ್ರೆಸ್ ಇಸ್ ಅನ್ ಇಂಪಾರ್ಟೆಂಟ್ ಫ್ಯಾಕ್ಟರ್, ಅದ್ರ ಮಟ್ಟಿಗೆ ಏನು ಡೌಟ್ ಇಲ್ಲ. ಹಾಗಾಗಿ ದೈಹಿಕ ಆರೋಗ್ಯದ ಜೊತೆ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿ ಇಟ್ಕೋಬೇಕು. ಎಕ್ಸಸೈಸ್ ಭಾಳ ಮುಖ್ಯ, ಸ್ಟ್ರೆಸ್ ಕಡಿಮೆ ಆಗಲಿಕ್ಕೂ ಎಕ್ಸಸೈಸ್ ಹೆಲ್ಪ್ ಆಗ್ತದೆ. ಡಾಕ್ಟರ್, ಈಗ ಮತ್ತೊಂದು ಕರೆ ಇದೆ. ಹಲೋ, ಉದಯ ಶೆಟ್ಟಿ ಅಂತ ಪಡುಬಿದ್ರಿಯಿಂದ. ನಮಸ್ತೆ ಸರ್, ಹೇಳಿ ತಮ್ಮ ಪ್ರಶ್ನೆ ಕೇಳಿ. ಡಾಕ್ಟ್ರೆ, ಏನಿಲ್ಲ, ಒಂದು ಈ ನಾವು ಕೊರೋನಾದ ಟೈಮಲ್ಲಿ ಎಲ್ರಿಗೂ ವ್ಯಾಕ್ಸಿನ್ ಹಾಕಿದ್ದೇವಲ್ಲ? ಹೌದು. ಈಗ ಯುವಕರಿಗೆಲ್ಲ ಈಗ ಅಟ್ಯಾಕ್ ಮಾಡ್ಲಿಕ್ಕೆ ವ್ಯಾಕ್ಸಿನ್ ಒಂದು ಕಾರಣ ಅಂತ ಇದು ಸುದ್ದಿ ಆಗ್ತಾ ಇದೆ ಅಲ್ವಾ, ಅದು ನಿಜ ಇರ್ಬೋದ? ತಾಳೆ ಎಣ್ಣೆ ಇದು ಒಂದು ಕ್ವಶನ್ ಕೇಳಿದ್ರೆ ಅವರು ಅದೇ ತರ, ಅದ್ರ ನಂದು ಉತ್ತರ. ತಾಳೆ ಎಣ್ಣೆ ಈಗ ಹೇಳಿದ್ರಲ್ಲ ತಾಳೆ ಎಣ್ಣೆ ಪಾಮ್ ಆಯಿಲ್ ಸರಿಯಲ್ಲ ಅಂತೇಳಿ ಸರ್ಕಾರ ಪಾಮ್ ಆಯಿಲ್ ಸರ್ಕಾರ ಸಪ್ಲೈ ಮಾಡ್ತಾ ಇದೆ ಇದು ಗೊತ್ತಿದ್ರೆ ಸರ್ಕಾರ ಸಪ್ಲೈ ಮಾಡ್ತಾ ಇರಲಿಲ್ಲ ಅಂದರೆ ನಾನು ನಿದರ್ಶನ ಹೇಳೋದಷ್ಟೇ ಅಲ್ಲದೆ ಅದಕ್ಕೆ ಯಾವ ಪುರಾವೆ ಇಲ್ಲ ಆದ ಕಾರಣ ಅದ್ರ ಬಿಟ್ಟಿಗೆ ನಾವು ತಲೆಗೆ ಹಚ್ಚಿಕೊಳ್ಳೋ ಅವಶ್ಯಕತೆ ಇಲ್ಲ ಬಿಡಿ ಅಲ್ಲ ಹೇಳಲಿಕ್ಕೆ ವಾಟ್ಸಪ್ ಉಂಟಲ್ಲ ನಿಮಗೆ ಮುಟ್ಟದದು ಅದು ಅದು ದೃಢ ಆಗಿರೋದು ಕೇಳುಗರು ಈಗ ನಮ್ಮ ಜೊತೆಗೆ ಒಮೆಗಾ ಹಾಸ್ಪಿಟಲ್ನ ಭಾರದ್ವಾಜ್ ಅವರಿದ್ದಾರೆ ಭಾರದ್ವಾಜ್ ಅವರೇ ಇವತ್ತು ವಿಶ್ವ ಹೃದಯ ದಿನದ ಸಂದರ್ಭದಲ್ಲಿ ಒಂದು ವಿಶೇಷವಾದ ಕೇಸನ್ನು ಪರಿಹರಿಸಿದ್ದಾರೆ ಒಂದು ಜೀವದಾನವನ್ನು ನೀಡಿದ್ದಾರೆ ಡಾಕ್ಟರ್ ಇದರ ಬಗ್ಗೆ ಒಂದು ಸ್ವಲ್ಪ ನಮ್ಮ ಕೇಳುಗರಿಗೆ ವಿವರವಾಗಿ ತಿಳಿಸಿ ಭಾರದ್ವಾಜ್ ಅವರೇ ನಮಸ್ಕಾರ ನಮ್ಮೊಂದಿಗೆ ಡಾಕ್ಟರ್ ಹಿರಿಯ ಹೃದ್ರೋಗ ತಜ್ಞ ನಮ್ಮ ಇಡೀ ದಕ್ಷಿಣ ಭಾರತದಲ್ಲೇ ಹೆಸರಾಂತ ಹೃದ್ರೋಗ ತಜ್ಞ ಡಾಕ್ಟರ್ ಮುಕುಂದ್ ಅವರು ಇವತ್ತೊಂದೇನೋ ವಿಶೇಷವಾಗಿ ಒಂದು ರೋಗಿಯ ಜೀವದಾನ ಮಾಡಿದ್ದಾರೆ ಸುಮಾರು 35 ವರ್ಷದ ಹಿಂದೆ ಹಾಕಿದಂತಹ ಒಂದು ಪೇಸ್ ಮೇಕರ್ ಅದನ್ನು ಇವತ್ತು ಅದರಲ್ಲಿ ಬಂದಂತಹ ಒಂದು ಲೀಡ್ ಅದನ್ನು ಅದರಲ್ಲಿ ಬಂದಂತಹ ತೊಂದರೆಗಳನ್ನು ಅಡಚಣೆಯನ್ನು ತೆಗೆಯುವಂಥ ಒಂದು ಒಳ್ಳೆಯ ಒಂದು ಕೆಲಸ ಅದು ನೋಡಿ 35 ವರ್ಷದ ಹಿಂದಿನ ಒಂದು ರೋಗಿ ಇವತ್ತು ಅವನಿಗೆ 68 ವರ್ಷ ಪ್ರಾಯ ವಾಪಸ್ ಡಾಕ್ಟರ್ ಮುಕುಂದ್ರಲ್ಲಿಗೆ ಬಂದು ಇಷ್ಟು ವರ್ಷ ಅವ ಆರೋಗ್ಯವಾಗಿದ್ದು ಇವತ್ತು ವಾಪಸ್ ಮರುಜೀವದಾನ ಮಾಡಿದಂಥ ಒಂದು ಕೆಲಸ ಡಾಕ್ಟರು ಇವತ್ತು ಮಾಡಿದ್ದಾರೆ ಹೃದಯದ ತೆರೆದ ಹೃದಯ ಶಸ್ತ್ರಚಿಕಿತ್ಸೆ ಇಲ್ಲದೆ ಈ ರೋಗಿಯನ್ನು ಈ ರೋಗದಿಂದ ಬಚಾವ್ ಮಾಡಿಕೊಟ್ಟಿದ್ದಾರೆ ಇಲ್ಲದ್ರೆ ಈ ರೋಗಿ ತೆರೆದ ಹೃದಯ ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ವಾಪಸ್ ಬದುಕ್ತಾನೆ ಅಂತ ಹೇಳುವಂಥ ಒಂದು ಕಷ್ಟಕರವಾದಂಥ ಒಂದು ವಿಚಾರದಿಂದ ಅವನನ್ನು ಬಚಾವ್ ಮಾಡಿ ಈ ಪೇಸ್ ಮೇಕರ್ನ ಒಂದು ಲೀಡ್ ಅದನ್ನು ತೆಗೆದು ಇವರ ಸುಪುತ್ರ ಇವತ್ತು ಡಾಕ್ಟರ್ ಯಾಜ್ಞಿಕ ಮುಕುಂದ್ ಅಂತ ಹೇಳಿ ಇವತ್ತು ಮುಂಬೈಯಲ್ಲಿದ್ದಂಥ ಹೆಸರಾಂತ ನಮ್ಮ ಏಷ್ಯಾದಲ್ಲಿ ಲೋಕಂಡ್ವಾಲ ಅಂತ ಹೇಳುವಂಥವರು ಎಲೆಕ್ಟ್ರೋಫಿಸಿಯಾಲಜಿಸ್ಟ್ ಟಾಪ್ ಅಂಥವರ ಕೈ ಚಳಕದಲ್ಲಿ ಪಳಗಿದಂತಹ ಒಂದು ಹೃದ್ರೋಗ ತಜ್ಞ ಯುವ ಹೃದ್ರೋಗ ತಜ್ಞ ಮಂಗಳೂರಿಗೆ ಪ್ರಪ್ರಥಮವಾಗಿ ಇವತ್ತು ಮಂಗಳೂರಿನ ಒಮೆಗಾ ಆಸ್ಪತ್ರೆಯಲ್ಲಿ ಈ ಒಂದು ಕೆಲಸ ಡಾಕ್ಟರ್ ಮುಕುಂದ್ರ ಒಂದಿಗೆ ಕೈ ಜೋಡಿಸಿಕೊಂಡು ನಿರ್ವಹಿಸಿಕೊಟ್ಟಿದ್ದಾರೆ ಆ ಜೀವದಾನ ಮಾಡಿದಂಥ ಮಹತ್ ಕಾರ್ಯ ಇವತ್ತು ನಮಗೆ ವಿಶೇಷ ಅಂದರೆ ಈ ವಿಶ್ವ ಹೃದ್ರೋಗ ದಿನಾಚರಣೆಯಿಂದೇ ಆಯಿತು ಇದು ಈ ವಿಚಾರ ಇವತ್ತು ಈತ ಈ 35 ವರ್ಷಗಳ ಕಾಲ ಏನೂ ಪ್ರಾಬ್ಲಮ್ ಇಲ್ಲದೆ ಡಾಕ್ಟರ್ ಸುಮಾರು 1,000 ಅಧಿಕ ಪೇಸ್ ಮೇಕರ್ಗಳನ್ನು ಹಾಕಿದ ಏಕೈಕ ವ್ಯಕ್ತಿ ಹೃದ್ರೋಗ ತಜ್ಞ ನಮ್ಮ ಮಂಗಳೂರಿಗೆ ಇವತ್ತು ನಮ್ಮೊಂದಿಗಿರುವುದು ಇವರೊಬ್ಬರು ಮಾತ್ರ ಡಾಕ್ಟರ್ ಮುಕುಂದ್ ಇವರ ಗುರುಗಳು ಎ ವಿ ಶೆಟ್ಟರು ಇದ್ರು ಆ ನಂತರ ಡಾಕ್ಟರ್ ಮುಕುಂದ್ ಎಲ್ಲದಕ್ಕೂ ಪ್ರಪ್ರಥಮರು ಇವರು ಮಂಗಳೂರು ಒಮೆಗಾ ಆಸ್ಪತ್ರೆಯನ್ನು ನಿರ್ಮಿಸಿ ಅದರಲ್ಲಿ ಪ್ರಪ್ರಥಮ ಹೃದಯ ಶಸ್ತ್ರಚಿಕಿತ್ಸೆಯನ್ನು ಜನರಿಗೆ ಒದಗಿಸಿಕೊಟ್ಟವರು ಪ್ರಪ್ರಥಮ ಆ್ಯಂಜಿಯೋಪ್ಲಾಸ್ಟಿ ಮಾಡಿಕೊಟ್ಟವರು ಪ್ರಪ್ರಥಮ ಆ್ಯಂಜಿಯೋಗ್ರಾಮ್ ಮಾಡಿಕೊಟ್ಟವರು ಈಗ ನೋಡಿ ಮಂಗಳೂರು ಹಾರ್ಟ್ ಸ್ಕ್ಯಾನ್ ಎಂಬ ಒಂದು ಸಂಸ್ಥೆಯನ್ನು 2006 ಕಟ್ಟಿ ಇವತ್ತು ಅದರ ಕೊರೋನರಿ ಕ್ಯಾಲ್ಸಿಯಂ ಸ್ಕೋರಿಂಗ್ ಅಂತ ಹೇಳುವಂಥ ಹೊಸ ಒಂದು ಇದು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಸಂಸ್ಥೆ ಇವತ್ತು ಬೆಳೆದು ಬಂದಿದೆ ಯಾವುದೇ ರೀತಿಯಲ್ಲಿ ಆ್ಯಂಜಿಯೋಗ್ರಾಮ್ ಆ್ಯಂಜಿಯೋಪ್ಲಾಸ್ಟಿ ಬೈಪಾಸ್ ಸರ್ಜರಿ ಇಲ್ಲದೆ ಖಾಲಿ ಮದ್ದಿನಲ್ಲೇ ಹೃದಯವನ್ನು ಕಾಪಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಜನರಿಗೆ ಕೊಟ್ಟಂಥ ಒಂದು ಏಕೈಕ ವ್ಯಕ್ತಿ ಡಾಕ್ಟರ್ ಮುಕುಂದ್ ಅವರು ಇವತ್ತು ಜೀವದಾನ ಮಾಡಿದಂಥ ಒಂದು ವಿಶೇಷ ಒಂದು ಕೊಡುಗೆ ಮಂಗಳೂರು ಒಮೆಗಾ ಆಸ್ಪತ್ರೆಯಲ್ಲಿ ಇವತ್ತು ನಡೆದಿದೆ ಇದು ಪ್ರತಿ ಜನರಿಗೂ ಕೂಡ ಒಂದು ವಿಶೇಷ ಸುದ್ದಿ ಅಂತೇಳಿ ಈ ಸಂದರ್ಭದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ಅದಲ್ಲದೆ ಇಂಥ ಒಂದು ವಿಶೇಷ ಪ್ರಪ್ರಥಮಗಳು ಎಷ್ಟೋ ಬಡ ಮಕ್ಕಳಿಗೆ ಸುಮಾರು 50 ಅಧಿಕ ಮಕ್ಕಳಿಗೆ ಹೃದಯ ಶಸ್ತ್ರಚಿಕಿತ್ಸೆ ಇಲ್ಲದೆ ಅವರು ಬಚಾವ್ ಮಾಡಿಕೊಟ್ಟಿದ್ದಾರೆ ಕೇವಲ ಒಂದು ಕ್ಯಾತ್ಲ್ಯಾಬ್ನಲ್ಲಿ ಈ ಪ್ರೊಸೀಜರ್ಗಳನ್ನು ಮಾಡಿ ಇವತ್ತು ಡಾಕ್ಟರ್ ಯಾಜ್ಞಿಕ ಮುಕುಂದ್ ಕೂಡ ಅವರ ಸುಪುತ್ರ ಇದೇ ಒಂದು ಹೃದ್ರೋಗ ಕ್ಷೇತ್ರದಲ್ಲಿ ಮುಂದಡಿಯುವಂಥ ಒಂದು ವ್ಯವಸ್ಥೆ ಅವರು ಮಂಗಳೂರಿಗೆ ಕೊಟ್ಟಿದ್ದಾರೆ ಇದು ಈ ಸಂದರ್ಭದಲ್ಲಿ ವಿಶೇಷವಾದಂಥ ಒಂದು ವರದಾನ ಅಂತ ಬಹುಶಃ ಇದಕ್ಕೆ ವೈದ್ಯರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಲೇಬೇಕಾಗುತ್ತೆ ಡಾಕ್ಟರ್ ಅಭಿನಂದನೆಗಳು ಈ ಒಂದು ಕಾರ್ಯಕ್ಕಾಗಿ ಹಾಗೆಯೇ ಡಾಕ್ಟರ್ ಆಗಲೇ ಹೇಳಿದ್ರಿ ಏನಾದರೂ ಹೃದಯಾಘಾತ ಆಗುವ ಸಂದರ್ಭದಲ್ಲಿ ನೀವು ಕರೆ ಮಾಡಬಹುದು ಅಂತ ಹೇಳಿ ಈಗ ಕರೆ ಮಾಡಬೇಕು ಅಥವಾ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ 24/7 ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಸಾಧ್ಯ ಇದೆಯಾ ಇದೆ ಇರಲೇಬೇಕು ಅಂತ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಏನು ಡಾಕ್ಟರ್ ಏನು ಮಾಡ್ಕೊಂಡಿದ್ರೆ ಫೋನಲ್ಲೇ ಒಂದೇ ಫೋನು ಈಗ ಸದ್ಯದ ಮಟ್ಟಿಗೆ ಇನ್ನೂ ಕೆಲವರು ಸೇರಿಕೊಂಡ್ರೆ ಆಲ್ಟರ್ನೇಟಿವ್ ಫೋನು ಮಾಡ್ಕೊಂಡಿದ್ದೆ ಇನ್ನೊಂದು ಅಂತ ಹೇಳಿದರೆ ಎಲಿಕ್ಸಿರ್ ಒಂದು ಆ್ಯಪ್ ಇಟ್ಕೊಂಡಿದ್ದೇವೆ ಎಲಿಕ್ಸಿರ್ ಅದು ಇದು ಪ್ಲೇ ಸ್ಟೋರ್ ಡೌನ್ಲೋಡ್ ಮಾಡ್ಬೋದು ಹೌದು ಈಗ ಸದ್ಯಕ್ಕೆ ಅದು ಓಪನ್ ಇಲ್ಲ ಇನ್ನೊಂದು ವಾರದಲ್ಲಿ ಕಂಪ್ಲೀಟ್ ಓಪನ್ ಆಗ್ತದೆ ಮಧ್ಯದಲ್ಲಿ ಸ್ವಲ್ಪ ಇಶ್ಯೂಸ್ ಇತ್ತು ಹಾಗೆ ಇದರಲ್ಲಿ ಮಾಡಿದ್ರೆ ಸಿಗ್ತದೆ, ಅದಲ್ದಿರೆ ಡೈರೆಕ್ಟ್ ಆಗಿ ನನ್ನ ಈ ಫೋನ್ನಲ್ಲಿ ಮಾಡಿದ್ರೆ ಯಾವಾಗಲೂ ಅದ್ರ ಮಟ್ಟಿಗೆ ಸ್ಪಂದಿಸ್ತೇವೆ, ಅದರಲ್ಲೇನು ಡಿಲೇ ಇರುವುದಿಲ್ಲ. ತಮ್ಮ ಫೋನ್ ನಂಬರ್ ಬಹುಶಃ ಕೇಳುಗರಿಗೆ ಸಹಕಾರ ಆಗಬಹುದೇನೋ ಇಲ್ಲಿ ನೋಡಿ, 9898450 8281 ಈ ನಂಬರ್ ಡಾಕ್ಟರ್ ಮುಕುಂದ್ರು ನೇರವಾಗಿ 24 ಗಂಟೆಗಳ ಕಾಲ ಅವರು ತೆಕ್ಕೊಳ್ಳುವಂಥ ಏಕೈಕ ವೈದ್ಯರು ಮಂಗಳೂರಿಗೆ. ಸರ್ ಮತ್ತೊಮ್ಮೆ ಆ ನಂಬರ್ನ ಹೇಳಿ, 9848501 9848501 9848501. ಇದು 24 ಗಂಟೆಗಳ ಆದರೆ ಡಾಕ್ಟರ್ ವೈದ್ಯರು ಡೈರೆಕ್ಟ್ ನೇರವಾಗಿ ಸಿಗ್ತಾರೆ, ಯಾವ ರೋಗಿಗೂ ಕೂಡ ಅವರ ತೊಂದರೆಗಳನ್ನು ನಿವಾರಿಸಲಿಕ್ಕೆ ವ್ಯವಸ್ಥೆಗಿದೆ. ಅದೇ ಥರ ಮಂಗಳೂರು ಒಮೇಗಾ ಹಾಸ್ಪಿಟಲ್ ಮತ್ತು ಮಂಗಳೂರು ಹಾರ್ಟ್ ಫೌಂಡೇಶನ್ ಎರಡು ಸಂಸ್ಥೆಗಳ ಅಧ್ಯಕ್ಷರಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು